ಮೂರೆಕರೆ ಅಲ್ಫೋನ್ಸು ಮತ್ತೆ ಒಂದ್ 7 ಎಕರೆ ಕೇಸರ್. ಕೇಸರ್ ಹೌದು ಸರ್. ಯಾವ್ದು ಮಾರ್ಕೆಟ್ ಅಲ್ಲಿ ಹೆಚ್ಚು ಬೇಡಿಕೆ ಇರುತ್ತೆ? ಯಾವ ಮಾರ್ಕೆಟ್ ಅಲ್ಲಿ ಕೇಸರ ಬೇಡಿಕೆ ಜಾಸ್ತಿ ಐತೆ ಸರ್? ಬೇಡಿಕೆ ಇದೆ. ಹೌದು ಸರ್. ವರ್ಷ ಎಷ್ಟು 7 ಎಕರೆ ಅಂದ್ರೆ ಎಷ್ಟು ಹಣ್ಣು ನಿಮ್ಗೆ ಪ್ರಾಡಕ್ಟ್ ಸಿಗ್ತದೆ ಈಗ ವರ್ಷಕ್ಕೆ? ನಮ್ಗೆ ನೋಡ್ರಿ, ನಾವು ಅದು ಅಷ್ಟು ನಾವು ಇದನ್ ಮಾಡಕ್ ಆಗಲ್ಲ. ಅನ್ನಕ ರೀಜಿ ಕೊಟ್ಟಿರಿ ಸರ್ ವರ್ಷಕ್ಕೆ, ಎಲ್ಲ ಅವ್ರ ಮೇಂಟೈನ್ ಮಾಡ್ಕೊಂಡ್ರೆ ನಮ್ಗ ವರ್ಷಕ್ಕೆ 8 ಲಕ್ಷ ಆದಾಯ ಕೊಡ್ತಾರೆ ಸರ್. ಎಲ್ಲ ಅವರ ಎಣ್ಣೆ ಹೊಡ್ಕೊಂತಾರೆ ಎಲ್ಲ. 7 ಎಕರೆ ಮಾವಿಂದ 8 ಲಕ್ಷ ರೂಪಾಯಿ ಹೌದ್ರಿ ಸರ್ ನಿಮಗೆ ವಾರ್ಷಿಕ ಆದಾಯ? ಹೌದ್ರಿ ಸರ್. ಆದ್ರೆ ನೀವು ಅದನ್ನ ಲೀಸ್ ಕೊಟ್ಬಿಡ್ತೀರಿ? ಹೌದ್ರಿ ಸರ್. ಗಿಡಗಳ ಪಾಲನೆ ಪೋಷಣೆ ಎಲ್ಲ ಅವ್ರದ್ದು? ಎಲ್ಲ ಅವ್ರದ್ರ ಸರ್. ಇಷ್ಟೆಲ್ಲ ನಾವು. ನೀವೇನು ನೀರ್ ಚಾಲು ಮಾಡಿಕೊಡೋದ್ರ ಸರ್? ಅವ್ರೆಲ್ಲ ಇರ್ಸ್ಕೊಂತಾರ್ರಿ, ಅದಕ್ಕೆ ನಾವೆಲ್ಲ ಮೇಂಟೆನೆನ್ಸ್ ನೋಡ್ಕೊಂತ ಹೊಂಟಿರ್ತೀವಿ. ಈಗ ಹಣ್ಣಿಗಾಗ್ಲಿ ಕಾಯಿ ಕಟ್ಟುವಾಗಲಿ ಹೂ ಕಟ್ಟುವಾಗಲಿ ಏನಾದ್ರೂ ಸಮಸ್ಯೆಗಳು ಬರ್ತಾವ? ಅದಕ್ಕೆ ಏನಾಗುತ್ತಂದ್ರೆ ಅದಕ್ಕೆ ನಾವು ಇಲ್ಲಿ ನಮ್ಮ ಇಲಾಖೆಯಿಂದ ಸರ್ ಹಿಂಗ್ ಏನಾಕತ್ತಂದ್ರೆ ಅದಕ್ಕೆ ಏನೇನು ಸಮಸ್ಯೆಗಳು ಬರ್ತಾವ್ರಿ ಸರ್? ಒಂದಿಟ್ಟು ಬೂದಿ ರೋಗ ಏನೋ ಒಂಚೂರು ಕಾಣಿಸ್ತಾವ, ವಾತಾವರಣ ಕ್ಲಿಯರ್ ಇದ್ರೆ ಏನೋ ಬರಗಲ್ಲ ಸರ್, ಇದಾಗುತ್ತೆ. ಒಂದ್ ಹೇಳ ಅದು ಬಂತಂದ್ರ ಇಂಥವು ಆರ್ಗ್ಯಾನಿಕ್ ಇಂಥವು ಹಿಂಗ್ ಹೊಡ್ರಿ ಹಿಂಗಿಲ್ಲ ಅಂತ ಹೇಳಿದ್ರೆ ಅದನ್ನ ಹಂಗ ಸ್ಪ್ರೇ ಮಾಡಿಬಿಟ್ರೆ ನಮ್ಗೆಲ್ಲ ಕಂಟ್ರೋಲ್ ಆಗ್ಬಿಟ್ಟು. ಕಂಟ್ರೋಲ್ ಆಗ್ತದೆ? ಹೌದು ಸರ್. ನಿರ್ವಹಣೆಯ ವೆಚ್ಚ ನಿಮ್ಮದ ಯಾರ್ದದು? ನಮ್ದಾರೆ ಸರ್. ಹೌದಾ? ಹೌದ್ರಿ. ಈಗ ಏನಾದ್ರು ಔಷಧಿ ಹೊಡೆಯೋದಾಗಿರ್ಬೋದು ಎಲ್ಲ ನಾವು ತಂದು ಕೊಟ್ಟು ಅವ್ರಿಗೆ ಹೇಳ್ತೀರಿ ಹಿಂಗ್ ಹಿಂಗ್ ಹೊಡ್ರಿಪ್ಪ ಹಿಂಗ್ ಇದಾಗುತ್ತೆ ಅಂತ ಹೇಳ್ತಾರ್ರಿ. ಎಲ್ಲ ನಮ್ಮ ಸ್ಪ್ರೇ ಮಿಷನ್ ಎಲ್ಲ ಅದಾವ್ರಿ. ಒನ್ ಟೈಮ್ ಅವ್ರು ಬರ್ಲ ಅಂದ್ರೆ ನಾವ್ ನಿಂತ್ಕೊಂಡ್ ಸ್ಪ್ರೇ ಮಾಡ್ತಾರೆ. ಅದ್ ಖರ್ಚೆಲ್ಲ ನಿಮ್ದೆ? ಹೌದ್ರಿ ಸರ್, ಖರ್ಚು ನಮ್ದ ಮಾಡ್ತಾರೆ. ಯಾಕಂದ್ರೆ ನಮ್ಗ ಗಿಡ ಫಲವತ್ತಿ ಆಗಿ ನಮ್ಗೆ ಒಳ್ಳೆ ಆದ್ರೆ ಮುಂದೆ ನಮ್ಗಿನ್ನ ಆದಾಯ ಜಾಸ್ತಿ ಆಗತ್ತಲ್ಲ, ನಮ್ದು ಇದು ಭರವಸೆ ಭಾಳ ಇರ್ತದೆ. ಹಾಗಾಗಿ ಹಣ್ಣು ಕಟಾವಿಗೆ ಬರೋವರೆಗೂ ಪೋಷಣೆ ಮಾಡೋದು ನೀವೇ? ಹೌದ್ರಿ ಸರ್, ನಾವು ನಮ್ದು ಜವಾಬ್ದಾರಿ ಇರ್ತೀವಿ ಸರ್. ಆದ್ರೆ ಎಷ್ಟು ಜನ ನೋಡ್ಕೊಳ್ತೀರಿ ನೀವೆಲ್ಲ? ನಾವು ಒಬ್ಬರು ಸರ್, ನಾವು ಇರೋದು 5 ಮಂದಿ ರೀ. ಒಂದು 2 ನೌಕರಿ ಮಾಡ್ತಾರೆ, ಒಂದು ನಾವು 3 ಒಕ್ಕಲತನ ಮಾಡ್ತೇವೆ ಸರ್. ಅದಕ್ಕೆ ತೋಟಗಾರಿಕೆ ಬೆಳಿಗ್ಗೆ ಹೆಚ್ಚಿನ ಆದೇಶ ಅಂದ್ರೆ ನಾವ ನೋಡ್ಕೊಳ್ತ ನೋಡ್ಕೊಳ್. ಹೌದ್ರಿ ಸರ್. ಈಗ 10 ಎಕರೆ ಮಾವು ಏನಿದೆ, ಈ ಮಾವಿನ ಉತ್ಪನ್ನ ಏನ್ ಬರ್ತದಲ್ವಾ, ಎಲ್ಲಿ ಮಾರ್ಕೆಟ್ಗೆ ಹೋಗ್ತದೆ? ಅದು ಮಾರ್ಕೆಟ್ ನೋಡಿ ಸರ, ಅದು ಎಕ್ಸ್ಪೋರ್ಟ್ ಕೇಸರ್ ಎಕ್ಸ್ಪೋರ್ಟ್ ರೇಟ್ ಐತ್ರಿ. ಅಲ್ಲಿಂದ ಡೀಲರ್ ಬರ್ತಾರೆ ಸರ್, ನಾವು ಇಲ್ಲೇ ಕಟಿಂಗ್ ಮಾಡಿಸಿ ಕಾಟ ಮಾಡಿಸಿ ಇಲ್ಲೇ ಕಳಿಸ್ಕೊಡ್ತಾರೆ ಸರ್ ಹೊಲದಲ್ಲಿ. ಏನ್ ಬೆಲೆ ಸಿಗ್ತಾ ಇದೆ ಈಗ? ಅದು ನಮ್ಗ ನೋಡ್ರಿ ಸರ, ಒಂದು ಟೈಮ್ ನೆಕ್ಸ್ಟ್ ಫಸ್ಟ್ ಬಂತಂದ್ರೆ ಮಾಲು 150-120 ರೂಪಾಯಿ ಕಿಲೋ ಸಿಗುತ್ತೆ ಕೆಜಿ. ಹೌದ್ರಿ. ಹಿಂಗೆಲ್ಲ ಸಿಕ್ಕಂತ ಒಂದು ಚೂರು ಅಲ್ಲ ಮಾಲು ಜಾಸ್ತಿ ಬಂತಾರೆ, ಒಂದು 10-20 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದ್ರಿ ಸರ್. 100 ರೂಪಾಯಿಗೆ ಏನು ಕೊರತೆ ಇಲ್ಲ ಹೇಳ್ರಿ, ಆದ್ರೆ ಮೇಲೆ ಹೋಗುತ್ತೆ ಸರ್ ಕೆಜಿಗೆ 100 ರೂಪಾಯಿ. ಹೌದು ಹೌದ್ರಿ ಸರ್. ಎಷ್ಟು ಟನ್ ಸಿಗ್ತದೆ ಪ್ರತಿ ವರ್ಷ? ಪ್ರತಿ ವರ್ಷ ನೋಡಿ ಸರ, ಒಂದು ಹೊಲದಲ್ಲಿ ಅಂದ್ರೆ ಒಂದು 6 ಎಕರೆ ಹೊಲದ 2008 ಮಾಡಿದ್ರೆ ಒಂದು 10-12 ಟನ್ ಬರ್ತ ನೋಡಿ ಸರ್. 10-12 ಟನ್? ಹೌದ್ರಿ ಸರ್. ಸೊ ಹಾಗಾಗಿ ನೀವು ಕೆಜಿ ಲೆಕ್ಕಕ್ಕಿಂತಲೂ ಮುಖ್ಯವಾಗಿ ಕಾಂಟ್ರಾಕ್ಟ್ ಕೊಡ್ತೀರ? ಹೌದ್ರಿ ಸರ್. ಅವರು ಯಾವ ಆಧಾರದ ಮೇಲೆ ಗುತ್ತಿಗೆ ಹಿಡಿತಾರೆ, ಎಷ್ಟು ಬರ್ಬೋದು ಇಳುವರಿ ಇದೆಲ್ಲ ಲೆಕ್ಕಾಚಾರ? ಅವರೆಲ್ಲ ಲೆಕ್ಕ ಹಾಕ್ಯಂದ ಅವ್ರು ಗುತ್ತಿಗೆ ಹಿಡ್ಕೊಂಡು ಹಿಂಗತೆ ಮಾಡ್ಕೊಂಡು ಅವ್ರು ನಮ್ಮಲ್ಲಿಂದ ಉಳ್ಕೊಂಡು ಹೋಗ್ತಾರೆ ಸರ್. ನೀವೇ ಮಾಡಿದ್ರೆ ಜಾಸ್ತಿ ಬರ್ತೈತಿ ಅನ್ನೋ ಒಂದು ಆಸೆ ಅನ್ಸುತ್ತೆ ನಿಮಗೆ ಸರ್? ನಮ್ಮ ಕರೆಕ್ಟ್ ಅದು ನಾವು ಮಾಡಿದ್ರೆ ಮತ್ತೆ ಇನ್ನೂ ಒಳ್ಳೇದ್ರ ಸರ. ನಮ್ಮ ಒಂಚೂರು ಜಮೀನಲ್ಲಿ ಇದು ಒಂದ ತೋಟಗಾರಿಕೆ ಬೆಳೆಯಲ್ಲ ಸರ್. ನಮ್ಮ ನಿಂದ ಮಾವು ಐತ್ರಿ, ಪೇರ್ಲ ಐತೆ, ಅಲ್ಲಿಂದ ಪಪ್ಪಾಯಿ ಅದಾವ, ಅಷ್ಟು ನಮ್ಮ ಕೈಲಿ ಹಾಕಲ್ಲ ಅನ್ನಕ್ ಒಂದು ಹಂಗತೆ ರೀಜಿ ಕೊಡ್ತೀವಿ. ಆಲ್ಫನ್ಸ್ 3 ಎಕರೆ ಆಲ್ಫನ್ಸ್ ಹಾಕಿರಿ ಮಾವು ಅಂದ್ರೆ? ಹೌದ್ರಿ ಸರ್. ಅದು ಹೇಗಿದೆ ಮಾರ್ಕೆಟ್ ಅಲ್ಲಿ? ಅದು ಒಳ್ಳೆ ಮಾರ್ಕೆಟ್ ಐತ್ರಿ. ಆದ್ರೆ ಈ ಹಣ್ಣಿಗೆ ಆ ಹಣ್ಣಿಗೆ ಏನು ವ್ಯತ್ಯಾಸ? ಈ ಹಣ್ಣಿಗೆ ಆ ಹಣ್ಣಿಗೆ ಏನಾಗ್ತದೆ ಅಂದ್ರೆ ಸರ, ಇದು ಕೆಸರು ಸ್ಯೂಟು ಒಳ್ಳೆ ಭಾರಿ ಮುಂದಾಗತ್ತೆ ಸರ್. ಆಲ್ಫನ್ಸ್ ಅದು ಅದ್ರಿಂದ ಐತ್ರಿ ಸರ್, ಆದ್ರೆ ಅದಕ್ಕೆ ಕೆಸರಿಗೆ ಮುಂದೈತ್ರಿ ಬೇಡಿಕೆ. ಬೇಡಿಕೆ ಅದು. ಹೌದ್ರಿ ಸರ್. ಜೊತೆಗೆ ನೀವು ಪಪ್ಪಾಯ ಬೆಳಿತೀರಿ ಅಂತ ಹೇಳಿ. ಹೌದು. ಪಪ್ಪಾಯ ಬೆಳಿಲಿಕ್ಕೆ ಯಾವಾಗ್ಲಿಂದ ಶುರು ಮಾಡಿದ್ರಿ? ನಾವು 2015 ಸರ, ನಮಗೆ ಒಂದು ದೋಸ್ತರು ಹೇಳಿಕೊಟ್ರಿ ಸರ್. ಅವರು ಆ ಕಡೆ ಬಂದಿದ್ರ, ನೀವೊಂದು ಮೊದಲು ಸ್ಟಾರ್ಟಿಂಗ್ ಒಂದು 2 ಎಕರೆ ಮಾಡ್ರಿ, ನೀವು ಒಳ್ಳೆ ರೈತರು ದುಡಿತೀರಿ ಅಂತ ಹೇಳಿದ್ರು ಸರ. ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಒಂಚೂರು ಹೇಳ್ಕೊಡ್ತು ಅಂದ್ರೆ ಆಯ್ತು ಸರ್ ಮಾಡೋಣ ಅಂತ ಅವ್ರು ಎಂದು ಕೇಳಿದ್ರು ಸರ. ಒಂದು 3-4 ಎಕರೆ ಹಚ್ಚಿದ್ರಿ ಸರ, 3.5-4 ಎಕರೆ ಹಚ್ಚಿದ್ರಿ. 4 ಎಕರೆಲಿಂದ ನಮ್ಗೆ ಒಳ್ಳೆ ಭೂಮಿ ಬೆಳೆಸಿದ್ರಿ ಸರ, ಫಲವತ್ತಿ ಕೊಡ್ತೀವಿ, ಒಳ್ಳೆ ಮಾರ್ಕೆಟ್ ಇಲ್ಲೇ ರೀತಿ ಸಿಕ್ತ್ರಿ, ಅಲ್ಲಿಂದ ನಮ್ಗೆ ಒಳ್ಳೆ ಆದಾಯ ಸಿಕ್ತ್ರಿ ಸರ್. ಪಪ್ಪಾಯ. ಹೌದ್ರಿ ಸರ್. ಅದೆಲ್ಲ ಡಿಲ್ಲೇ ಡೀಲರ್ ಬರ್ತಾರೆ ಸರ. ಯಾವ ತಳಿ ಅದು? ಇಷ್ಟು ದಿನ ನಾವು 2015 ಹಿಡ್ತಾ ಹಿಡಿದು 20ರವರೆಗೆ ತಾಯ್ವಾನ್ ರೆಡ್ ತಳಿ ಅಂತ ಇತ್ತು ಸರ್. ಅದನ್ನ ಹಾಕಿದ್ರಿ, ಈಗ ಅದು ಒಂಚೂರು ರೋಗ ವಾರಿಯಸ್ ಒಂಚೂರು ಎತ್ತು ಕಾಣಿಸ್ಕತ್ರಿ ಸರ್ ಈಗ. ಅದ ಆಮೇಲೆ ಮತ್ತೀಗ 15 ನಂಬರ್ ವೆರೈಟಿ ಐತ್ರಿ. ಅದು ಏನು ರೋಗ ಸತ್ಯ ಬರಂಗಿಲ್ಲ, ವಾರಿಯಸ್ ಬರಂಗಿಲ್ಲ, ಒಳ್ಳೆ ಇಳುವರಿ ಒಳ್ಳೆ ಕ್ರಾಪ್ ರೀ ಅದ. ಈಗ ಮತ್ತೆ 20ರಲ್ಲಿಂದ ಈಗ 15 ನಂಬರ್ 15 ನಂಬರ್ ಅಂತ ಐತ್ರಿ ಸರ್, 15 ವೆರೈಟಿ ಅದನ್ನ ಹಾಕಕತ್ತಿರಿ. ಹೌದ್ರಿ ಸರ್. ಪಪ್ಪಾಯದಲ್ಲಿ ಈಗ ಎಷ್ಟೆಕರೆ ಹಾಕಿದ್ರಿ ನೀವು? ಈಗ ನಮ್ದು ಪ್ರೆಸೆಂಟ್ 10 ಎಕರೆ ಆಯ್ತು ನೋಡಿ ಸರ್. 10 ಎಕರೆ? ಹೌದ್ರಿ, 12 ತಿಂಗಳು ಪಪ್ಪಾಯಿ ಈಗ ಒಂದು 5 ತಿಂಗಳದಾಗ ಮುಗಿದಿತ್ತು ಸರ್. ಈಗ ವಾಸಲೆ ಡಿಸೆಂಬರ್ನಾಗ ಹಾಕಿವ್ರಿ ಸರ, ಈಗ ಅದು ಈ ತಿಂಗಳ ಕ್ಲೋಸ್ ಆಗತ್ರಿ. ಈಗ ಹೊಳೆ ಮತ್ತೆ 10 ಎಕರೆ ಅಲ್ಲ, ಈಗ ನಾ 3 ತಿಂಗಳು ಬೆಳೆ ಇತ್ತು ಸರ್. ವರ್ಷದಲ್ಲಿ ಯಾವ ತಿಂಗಳಲ್ಲಿ ನಿಮಗೆ ಬೆಳೆ ಬರುತ್ತದೆ? ಅದು ಆಗಸ್ಟ್ಲಿಂದ ಚಲವಾಗತ್ರಿ ಸರ್. ನಾವು ಡಿಸೆಂಬರ್ನ ನಾಟಿ ಮಾಡಿದ್ರ ಒಳ್ಳೆ ನಾವು ಭೂಮಿಗೆ ಫಲವತ್ತೆ ಕೊಟ್ಟಿದ್ದು ಮಾಡಿದ್ರ 7 ತಿಂಗಳು ಕಟ್ಟೋಗಿ ಬಂದ್ಬಿಡ್ತಾರೆ. 8 ತಿಂಗಳು ಕಟ್ಟೋಗಿ ಬಂದ್ಬಿಡ್ತು ಸರ್. ಈಗ ಮಾವಿನ ಮರದಂಗೆ ಇದು ಶಾಶ್ವತವಾಗಿ ಇರೋಲ್ಲ. ಹಾ, ಮಾವು ಲೈಫ್ ಲಾಂಗ್ ರೀ ಸರ್. ಇದು ಏನೈತ್ರಿ, 1.5 ವರ್ಷ ಕ್ಲೋಸ್ ರೀ ಇದೆ. ಹಾಗಾಗಿ ಈ ಗಿಡಗಳ ಪೋಷಣೆಗೆ ಅದಕ್ಕೆ ಇದಕ್ಕೆ ಏನೇನ್ ಮಾಡ್ತೀರಿ? ಪಪ್ಪಾಯಿ ಪಪ್ಪಾಯಿಗೆ ರೀ ನೋಡ್ರಿ ಸರ, ಅದಕ್ಕೆ ಮೊದಲು ಸಗಣಿ ಗೊಬ್ಬರ ಸಾಲಿ ಹಾಕ್ತೀವಿ ಸರ್. ಹೌದ್ರಿ, ಸಾಲಿ ಹಾಕಿ ಬೆಡ್ ಒಂಚೂರು ಮಣ್ಣು ಮೇಲೆ ಸಗಣಿ ಮೇಲೆ ಮಣ್ಣು ಮುಚ್ಚಿ ಸೀದಾ ಅಗಿ ನಾಟಿ ಮಾಡ್ತಾರೆ ಸರ್. ಗಿಡದಿಂದ ಗಿಡಕ್ಕೆ 5.5 ಫೂಟ್ ಒಂದು ನಾಟಿ ಹಚ್ಕೊಂತ ಹೋಗ್ರಿ ಸರ್, ಡ್ರಿಪ್ ಹಾಕಿ. ಆಮೇಲೆ ಮತ್ತೆ ಆರ್ಗ್ಯಾನಿಕ್ ಎಣ್ಣೆ ಯೂಸ್ ಮಾಡ್ಕೊಂತ ಬೇವಿನ ಎಣ್ಣೆ ಅಂತ ಹಚ್ಚಿ ಒಂದು ತಿಂಗಳದಾಗ ಏನು ಯಾವ ಹುಳ ಬರಬಾರ್ದು ಅಂತಂದು ಒಂದು ಬೇವಿನ ಎಣ್ಣೆ ಸ್ಪ್ರೇ ಮಾಡ್ಕೊಂಡು ಒಂದು ಏನೋ ಒಂದು ಮುಟ್ಟಿ ಏನೋ ಒಂದು ಹುಳ ಕಾಣ್ತಾ ಅಂದ್ರೆ ಒಂದು ಮಾಮೂಲಿ ಒಂದು ಕೀಟನಾಶಕ ಔಷಧ ಸ್ಪ್ರೇ ಮಾಡಿದ್ರೆ ನಮ್ಗೆ ಒಳ್ಳೆ ಫಲವತ್ತಿ ಗಿಡ ಹಾಕ್ಯಂತ ಬರ್ಬೋದು. ಒಟ್ಟು 8 ಎಕರೆ ಇದ್ರಿ ಏನ್ರಿ? ನಮ್ದು ಹೊಲ ಟೋಟಲಿ ಇರೋದು 50 ಎಕರೆ. 50 ಎಕರೆ? ಹೌದ್ರಿ ಸರ್. 10 ಎಕರೆ ಮಾವು ಇದೆ, 10 ಎಕರೆ ಪಪ್ಪಾಯಿ ಇದೆ, ಮತ್ತೆ ಉಳಿದು ತರಕಾರಿ ಐತ್ರಿ, 1-8 ಎಕರೆ ತರಕಾರಿ. ಓಹೋ, ಹೌದ್ರಿ ಸರ್. ಹೂಕೋಸು, ಟಮಾಟೊ, ಹೀರೆಕಾಯಿ, ಮಣ್ಣಿ ಸಲ 1-2 ಎಕರೆ ಹೂಕೋಸು ಹಚ್ಚಿದ್ರಿ ಸರ್. 1,38,000 ಹೀಗೆ ಹಚ್ಚಿದ್ರಿ. 40,000 1,500 ಎಷ್ಟೇ ಜಾಕಿರ್ತಾವ್ರಿ ಎತ್ತಿಂಗ್ ಗಳಿಯೋಕಾದಕ್ಕಂದ್ರೆ 38,000 ಹೂಕೋಸು ಹಚ್ಚಿದ್ರಿ ಸರ್, ಒಳ್ಳೆ ರೇಟ್ ಸಿಕ್ಬಿಡ್ತೀರಿ. ಒಳ್ಳೆ ರೇಟ್ ಸಿಕ್ಕ್ರೆ 5 ಲಕ್ಷ ಒದ್ದಾಗ ಅಂಗಡಿಯವ್ರು ಬಂದು ಗುತ್ತಿಗೆ ಹಿಡ್ಕೊಂಡು ಅವ್ರ ಕಡ್ಕೊಂಡು ಹೋಗ್ಬಿಟ್ರಿ ಸರ್, 5 ಲಕ್ಷ ಕ್ಯಾಶ್ ರೊಕ್ಕ ಎಣಿಸಿ. ಹೌದ್ರಿ ಸರ್, ಹೂಕೋಸು ಒಳ್ಳೆ ಲಾಭ ಆಗಿದೆ. ಒಳ್ಳೆ ಲಾಭ ರೀ ಸರ್. 2 ತಿಂಗಳು ಬೆಳೀರಿ ಸರ್ ಅದ. ಹಿಂಗೈತ್ರಿ ಕಾಗೆಡ್ಡಿ ಅದು. ಅದು ಲಕ್ಕಿ ಚಾನ್ಸ್ ರೀ ಸರ್. ಟೊಮೊಟೊ ಹೇಗಿದೆ ಈಗ? ಟೊಮೊಟೊ ನೋಡ್ರಿ ಸರ್, ಈಗ ಪ್ರೆಸೆಂಟ್ ಇವತ್ತಿನ ರೇಟ್ 300-400 ಸಿಗುತ್ತೆ ಸರ್. ಮೊನ್ನೆ ಮುಂಗಾರಿ ಟೈಮ್ ನಮ್ದು 1 ಎಕರೆ ಇತ್ತು, ಹೋಲ್ ಕಟ್ಟಿದ್ವಿ, ಡೇಲಿ 1,500-2,000 ರೂಪಾಯಿ ಒಂದು ಬಾಕ್ಸ್ ಕಂಟಿನ್ಯೂ ಸಿಕ್ಬಿಡ್ತೀವಿ ಸರ್. 1 ಎಕರೆದಲ್ಲಿ ಅಂದ್ರೆ ಕಮ್ಮಿ ಅಂದ್ರೂ ಒಂದು 10 ಲಕ್ಷ ಆದಾಯ ತಕ್ಕಂದ್ರಿ ಸರ್. ಹೌದ್ರಿ. ಅಲ್ಲ ಹನುಮಂತಪ್ಪರೆ, ನೀವು ಇಷ್ಟೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ? ನೀವು ಎಷ್ಟು ಜನ ನೀವು ತೊಡ್ಕೊಂಡಿದ್ದೀರಿ? ನಾವು ಕೆಲಸ ಯಾರ್ಯಾರು ಮಾಡ್ತೀರಿ? ನಾವು ಈಗ 3 ನಮ್ಮ ಅಣ್ಣತಮ್ಮರು ನಾವು ಅಷ್ಟು ಸೇರಿ ಮಾಡ್ತೀವಿ ಸರ್. ಉಳಿದದ್ದು ಲೇಬರ್ ಕರ್ಕೊಂಡು ಎಲ್ಲ ನಮ್ಮ ಎತ್ತುಗಳು, ಫ್ಯಾಕ್ಟ್ರಿ ಎಲ್ಲ ನಮ್ಮ ಕೃಷಿ ಏನದವ್ರಿ ಎಲ್ಲವೂ ಕೃಷಿ ಸ್ವಂತ ಮಾಡ್ಕೊಂಬಿಟ್ರಿ ಸರ್. ಎಲ್ಲ ನಮ್ಮ ಹೊಲದಲ್ಲಿ ಮಾಡೋದು, ನಮ್ಮ ಹೊಲದಾಗ ನಿಂದ್ರಿಸಿ ಅನ್ನೋದು. ಹಂಗಾಗಿ ಲೇಬರ್ನ ಹಚ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೊಂಟಿವ್ರಿ ಸರ್. ಈಗ ನೋಡಿ, ಯಾವುದೇ ರೀತಿಯ ಕೃಷಿ ಮಾಡಲಿ ಕೊಟ್ಟಿಗೆ ಗೊಬ್ಬರ ಬೇಕೇ ಬೇಕು. ಹೌದ್ರಿ ಸರ್, ಭೂಮಿ ಫಲವತ್ತೆ ಆಗತ್ತೆ ಸರ್. ದನ ಕರುಗಳು ಎಷ್ಟಿದಾವೆ? ನಮ್ಮ ದನ 1-6 ಎಮ್ಮೆ ಅದಾವ್ರಿ, 6-1 ಎಮ್ಮೆ ಅದಾವ್ರಿ ಸರ್. 4-5 ಕರುಗಳು ಅದಾವ್ರಿ ಸರ್. ಅಲ್ಲಿಂದ 1-8 ಆಡುಗಳು ಅದಾವ್ರಿ ಸರ್. 1-2 ಎತ್ತುಗಳು ಅದಾವ. 1 ಕ್ವಾಣ ಮೊದಲಾಗಿ ಸಾಕಿವ್ರಿ ಸರ್. ಅವು ಮತ್ತೀಗ ಅಲ್ಲಿ ಹಾಕು ಅಜು ಬಜು ಎಲ್ಲಿ ಕ್ವಾಣ ಇಲ್ರಿ ಸರ್. ನಾವು ಮತ್ತೆ ಇಂದು ನಮ್ಮ ಇದು ಎಮ್ಮೆ ಇದಕ್ಕಾಗಲ್ಲ, ಮತ್ತು ನಮ್ಮ ಊರನ್ನು ಎಮ್ಮೆಗಷ್ಟು ಸಾಧನೆ ಮಾಡ್ತೀವ್ರಿ ಸರ್. ಹಂಗಾಗಿ 1 ಕ್ವಾಣ ಜೋಪಾನ ಮಾಡೀವ್ರಿ, ಮೋಳಿ ಕ್ವಾಣ. ಮೋಳಿ ಕ್ವಾಣ? ಹೌದ್ರಿ ಸರ್. ಅದು 1-4 ಅಲ್ಲಿ ಐತ್ರಿ ಸರ್ ಇವತ್ತಿನ ಪ್ರೆಸೆಂಟ್. ಹೌದ್ರಿ. ಅಂದ್ರೆ ಅದನ್ನ ಬೇರೆಯವರು ಬಳಸಿಕೆ ಮಾಡ್ಕೊಳ್ತ? ಹೌದ್ರಿ ಸರ್. ಎಲ್ಲ ದಿನಕ್ಕೆ ಕಮ್ಮಿ ಅಂದ್ರೂ ನಮ್ಮ ತೋಟದಲ್ಲಿ ಬಂದು 2-3 ಎಮ್ಮೆ ಬಂದು ಕಡಿಸ್ಕೊಂಡು ಹೋಗ್ತಾರೆ ಸರ್. ಒಳ್ಳೆ ನಾವು ಮತ್ತೆ ಅದಕ್ಕೇನು ದುಡ್ಡು ತಗೊಳ್ತಾರ ಹೇಗೆ ಅವರು ಕೃಷಿಗೆ? ನೀವು ಇಷ್ಟೆಲ್ಲ ನಮ್ಗೊಂದು ಎಲ್ಲ ನಮಗ್ ಬಹಳ ತಗೋತಪ್ಪ, ನಮ್ಮ ದವಾಖಾನಿಗೆ ಹೋಗ್ಬೇಕಾಗಿತ್ತು, ನಮ್ಗೆ ಕಡಿಸ್ತಿಲ್ಲ. ನೀವು ಒಳ್ಳೆ ಅಂತ ಪ್ರೇಮಕ್ಕ ಕೊಟ್ಟೋಗ್ರೆ ಕೊಟ್ಟೋಗ್ರಿ ಸರ್. ನಿಮ್ಮ ಕೃಷಿ ಇದನ್ನ ನಾವು ಸಾಧನೆ ಮಾಡಿದಕ್ಕ ಪ್ರೇಮ ಕೊಟ್ಟೋಗ್ರಿ ಸರ್. ಈಗ ಹಂಗ ತಿಳಿಯಾರ್ದ ಹಂಗ ಇರ್ತಾರೆ, ನಾವು ಅದ್ರ ಬಗ್ಗೆ ಏನು ವಿಚಾರ ಮಾಡಿವಿ ಸರ್. ನಾವು ಅದ್ರ ಬಗ್ಗೆ ಮಾಡಿಲ್ರಿ. ನಮ್ಗೊಂದು ಒಳ್ಳೇದಾದ್ರೆ ಸಾಕಲ್ಲ, ಕೃಷಿ ರೈತರು ಒಬ್ಬರಿಗೊಬ್ರು ಸಾಧನೆ ಮಾಡಲ್ಲ, ಹೈನುಗಾರಿಕೆ ಬೆಳಿಲ್ಲ ಅನ್ನೋದು ನಾವು ಒಂದು ಪ್ರೇಮಕ್ಕ ಮಾಡಿವ್ರಿ ಸರ್. ಎಮ್ಮೆಗಳ ಸಂತಾನೋತ್ಪತ್ತಿ ಬೆಳೆದ್ರೆ ಸಾಕು? ಹಾಂ ರೀ ಸರ್. ಹೈನುಗಾರಿಕೆ ಇದೆ? ಹೌದ್ರಿ ಸರ್. ನಾವು ಈಗ ದಿನಕ್ಕೆ ಸಂಜೆಲೆ 10 ಲೀಟರ್ ಮುಂಜಾನೆ 10 ಲೀಟರ್ ಹಾಲು ಕೊಡ್ತೀವಿ ಸರ್. ಹೌದ್ರಿ. ಇವತ್ತಿನ ಪ್ರೆಸೆಂಟ್ ಸರ್? ಪ್ರೆಸೆಂಟ್. ಹೌದ್ರಿ. ಸುಗ್ಗಿ ಟೈಮು ಹಸಿರು ಜಾಸ್ತಿ, ಮತ್ತೆ ಜಾಸ್ತಿನ ಹಾಕ್ತಾರೆ ಸರ್. ದಿನಕ್ಕೆ 20 ಲೀಟರ್? ಹೌದ್ರಿ ಸರ್. 20 ಲೀಟರ್ ಅಂದ್ರೆ ಡೈರಿಗೆ ಹಾಕ್ತೀರಾ ನೀವು? ಹೌದ್ರಿ ಸರ್. ಎಷ್ಟಿದೆ ರೇಟ್ ಈಗ ಅಲ್ಲಿ? ಅದು ನಮ್ಗೆ 40 ರೂಪಾಯಿ ಎಮ್ಮೆ ಹಾಲು, 50 ರೂಪಾಯಿ ತನಕ ಹಾಕಿ ಕೊಡ್ತಾರೆ ಸರ್. ನಮ್ಗೆ ಎಮ್ಮೆ ಹಾಲು ರೀ 50 ರೂಪಾಯಿ ಹಾಕಿ ಕೊಡ್ತಾರೆ ಸರ್. ಆಕಳಿಗಿಂತ ಎಮ್ಮೆ ಅಲ್ಲಿ ರೇಟ್ ಜಾಸ್ತಿ? ಹೌದ್ರಿ ಸರ್. ಈಗ ಆಕಳ ಇದಾವ ಎಮ್ಮೆ ಇದಾವ ಜಾಸ್ತಿ? ನಮ್ಮ ಎಮ್ಮೆ ಅಲ್ಲ ಸರ್. ಅಷ್ಟು ಎಮ್ಮೆ? ಹೌದ್ರಿ ಸರ್. ಅವಕ್ಕ ರೋಗ ರುಚಿ ಇಲ್ಲ ಏನಿಲ್ರಿ. ಹ್ಮ್, ಇಲ್ಲಿ ನಮ್ಮ ವಾತಾವರಣಕ್ಕೆ ತಡ್ಕನಂತ ಶಕ್ತಿ ಅಂದ್ರೆ ಎಮ್ಮೆ ರೀ ಸರ್. ದಿನಕ್ಕೆ 1,000 ರೂಪಾಯಿ ಹಾಲಿಂದ ಆಗ್ತದೆ? ಹೌದ್ರಿ ಸರ್. ಈಗ ಎಮ್ಮೆಗಳಿಗೆ ಆಹಾರ ಏನ್ ಕೊಡ್ತೀರಿ? ಅದಕ್ಕೆ ನೋಡ್ರಿ ಸರ್, ನಮ್ಮ ಶೇಂಗಾ ಐತ್ರಿ, ಗೋಯಂಜೋಳ ಹಾಕ್ತಿವ್ರಿ. ನಾವೇನು ಕುಣ್ಣಂಗಿಲ್ಲ ಸರ್, ಎಲ್ಲ ಮನೆದಾರಿ. ನಾವು ಬೇಕಾದ್ರೆ ಸಜ್ಜಿ ಕುಚ್ಚಿ ಅಂತೀವ್ರ, ಬ್ಯಾಸಿಗೆ ಟೈಮ್ ಆಯಿಲ್ ಐನ ಹಾಲು ಕಮ್ಮಿ ಕೊಡ್ತಾರ ಸರ. ಸಜ್ಜಿ ಕುಚ್ಚಿ ಸಜ್ಜಿ ಇಡ್ತೀವ್ರಿ ಸರ. ಹಿಂಗೆಲ್ಲ ಮಾಡಿ ನಾವು ಒಂದು ಇದು ಮಾಡ್ಕೊಂತ ಹೊಂಟಿವ್ರಿ ಸರ್. ಒಟ್ಟು ಎಮ್ಮೆಗಳಿಗೂ ಒಳ್ಳೆ ಪೌಷ್ಟಿಕ ಆಹಾರ ಕೊಡ್ತೀವಿ? ಹೌದ್ರಿ ಸರ್. ತಿಂಗಳಿಗೆ ಅದೇ ಒಂದು 30,000 ರೂಪಾಯಿ ಆದಾಯ? ಹೌದ್ರಿ ಸರ್. ಹಂಗಾಗಿ ನಾವು ಒಳ್ಳೆ ಇದನ್ನ ಮಾಡ್ಕೊಂತ ಹೊಂಟಿವ್ರಿ ಸರ್. ಬಾಳೆ ಬೆಳೀತಾ ಇದ್ರಿ? ಹೌದ್ರಿ ಸರ್. ಯಾವ ತಳಿ ಬಾಳೆ ಹಾಕಿದ್ರಿ? ಅದು G9 ರೀ ಸರ್. ಎಷ್ಟು ಎಕರೆ ಹಾಕಿದ್ರಿ? ಅದು ಈಗ ಒಂದು 3 ಎಕರೆ ಇತ್ತು ಸರ್. ಹೌದ್ರಿ. ಎಷ್ಟು ವರ್ಷದಿಂದ ಮಾಡ್ತಿದ್ರಿ? ನಾವು ಈಗ ಒಂದು 2 ವರ್ಷದಿಂದ ಮಾಡ್ತಿದ್ದೀವಿ ಸರ್. ಪ್ರತಿ ವರ್ಷ ಅದು ಹೊಸ ಆದಾಯ? ಹೌದ್ರಿ ಸರ್. ಇಳುವರಿ ಹೇಗೆ ಬರ್ತದೆ G9? ಇಳುವರಿ ಒಳ್ಳೆ ಇಳುವರಿ ಬರ್ತದೆ ಸರ್. ಒಂದು ಗೊನೆ ಎಷ್ಟು ತೂಗ್ತದೆ? ಅದು 35-40 ತನಕ ಬರ್ತದೆ ಸರ್ ಒಂದು ಗೊನೆ. ಏನು ರೇಟ್ ಸಿಗುತ್ತೆ ಯಜಮಾನ್ರೆ? ನಮಗೆ 15-16 10 ರೂಪಾಯಿ ಮೇಲೆ ಸಿಗಾಕತ್ತೈತ್ರಿ ಸರ್. 10 ರೂಪಾಯಿ ಮೇಲೆ ಮೇಲೆ ಸಿಗುತ್ತೆ. 15-16 ಕೊಟ್ಟಿವ್ರಿ ಸರ್. ಅಂದರೆ ಕಡಿಮೆ ಅಂದರೆ 10 ರೂಪಾಯಿ ಸಿಗ್ತದೆ? ಹೌದ್ರಿ ಸರ್. ಆ್ಯಾವ್ರೇಜ್ ಆಗಿ ಒಂದು 15 ರೂಪಾಯಿ ಸಿಗ್ತದೆ? 15 ರೂಪಾಯಿ ಸಿಕ್ತ ಅಂದ್ರೆ ಸರ್, 2 ಎಕರೆ 3 ಎಕರೆ ಹೊಲಕ್ರಿ ಸರ್. ಕಮ್ಮಿ ಅಂದ್ರೆ ಒಂದು 9-10 ಲಕ್ಷ ರೂಪಾಯಿ ಪೇಮೆಂಟ್ ಆಗುತ್ತೆ ಸರ್. ಅಲ್ಲ, ಖಾಲಿ ಆಗತ್ತೆ. ಅದು 3 ತಿಂಗಳದಾಗ ಕರೆಕ್ಟ್ ಬೆಳೆಸಿದ್ರೆ 2.5-3 ತಿಂಗಳದಾಗ ಹೊಲ ಖಾಲಿ ಆಗಿಬಿಡ್ತದೆ ಸರ್. 15 ರೂಪಾಯಿ ಸಿಕ್ಕರೆ? ಹೌದ್ರಿ ಸರ್. 2.5-3 ಲಕ್ಷ ರೂಪಾಯಿ ಅಲ್ರಿ, 7-8 ಲಕ್ಷ ರೂಪಾಯಿ ಆದಷ್ಟು ಕೊಡ್ತೀವಿ. 7-8 ಲಕ್ಷ ಸಿಕ್ತದೆ? ಹೌದ್ರಿ ಸರ್. ಹೌದು. 2.5 ಎಕರೆಗೆ? ಹೌದು ಹೌದು. ಒಟ್ಟಾರೆಯಾಗಿ ನಿಮಗೆ ತೋಟಗಾರಿಕೆ ಕೃಷಿ ಲಾಭದಾಯಕವಾಗಿದೆ? ಹೌದ್ರಿ ಸರ್. ಈಗ ನೀವು ಅಂದ್ರೆ ಹಿಂದೆ ಬೆಳೀತಾ ಇರತಕ್ಕಂತ ಬೆಳೆಗಳಿಗೂ ಈಗೂ ವ್ಯತ್ಯಾಸ ನೋಡಿದ್ರೆ? ಹಿಂದೆ ಬೆಳೀತಕ್ಕಿದ್ದ ಈಗ ಬೆಳಿಗ್ಗೆ ವ್ಯತ್ಯಾಸ ಏನ್ರಿ ಅಂದ್ರೆ ಸರ್, ಈಗ ಅವಾಗಿನವು ಎಲ್ಲ ಖರ್ಚು ಲೇಬರ್ ಖರ್ಚು ಜಾಸ್ತಿ ರೀ. ಹಂಗಾಗಿ ಅದಕ್ಕೆ ಲೇಬರಿಗೆ ಕೊಟ್ಟು ಭಾಳ ಉಳಿಗಿಲ್ರಿ, ಬರೀ ದಣಿ ಅಂತ ಜಾಸ್ತಿ ಹಾಕತ್ರಿ ಸರ್. ಇದು ಲೈಫ್ ಲೈನ್ ಗಿಡ ಹಾಕವ್ರು ವರ್ಷದ ತನ, ಎಲ್ಲ ಡ್ರಿಪ್ಪಿನ ಮುಖಾಂತರ. ಹಂಗಾಗಿ ಇದಕ್ಕೆ ಖರ್ಚು ಕಮ್ಮಿ ಹಾಕತ್ರಿ. ಹಂಗಾಗಿದ್ರೆ 4 ರೂಪಾಯಿ ನಮ್ಗೆ ಉಳಿಯಕತ್ತೇವ್ರಿ ಸರ್. ಹೌದು. ನೀರಾವರಿ ಬಹಳ ಮುಖ್ಯ, ನೀರಿನ ಮೂಲ. ಹೌದ್ರಿ. ನೀರಿನ ಮೂಲಕ್ಕೆ ಏನೇನು ಮಾಡ್ಕೊಂಡ್ರಿ? ಬೋರು ಮಾಡ್ಕೊಂಡ್ರಿ ಸರ. ಎಷ್ಟಿದಾವೆ ಬೋರು? ತೋಟದ ಪ್ರೆಸೆಂಟ್ 6 ಬೋರ್ ಅದಾವ್ರಿ. ಒಂದು ಹೊಂಡ ಐತ್ರಿ ಸರ್, ಹೊಂಡ, ಕೃಷಿ ಹೊಂಡ ಮಾಡಿ. ಹೌದ್ರಿ ಸರ್. ಅದ್ರಾಗ ಒಂದು ಮೋಟರ್ ಹಚ್ಚಿವ್ರಿ, ನೀರು ಅದ್ರಾಗ ಸ್ಟಾಕ್ ಮಾಡ್ಕೊಂತವ್ರಿ. ನಮ್ಗೆ ಎಲ್ಲಿ ಯಾವಾಗ ಬಳಕೆ ಹಾಕತ್ ಅದನ್ನ ಮೋಟರ್ ಹಚ್ಚಿ ಪಿಂಕ್ಲರಿ ಮುಖಾಂತರ ನೀರು ಎಷ್ಟು ಅಲ್ಲದಂಗ ಪಿಂಕ್ಲರಿ ಮುಖಾಂತರ ಮಾಡ್ಕೊಂತರು ಸರ್. ಹನಿ ನೀರಾವರಿ? ಹನಿ ನೀರಾವರಿ ಬೋರ್ಗಲ್ಲ, ಹನಿ ನೀರಾವರಿ ಡ್ರಿಪ್ ಮುಖಾಂತರ ಕೊಡ್ತಾರ ಸರ್. ತುಂತುರು ನೀರಾವರಿ? ಹೌದ್ರಿ ಸರ್. ಹಿಂಗೆಲ್ಲ ಮಾಡ್ಕೊಂತ. ಹಾಗಾಗಿ ನೀರನ್ನ ಮಿತವಾಗಿ ಬಳಕೆ ಮಾಡ್ಕೊಳ್ತೀವಿ. ಹೌದ್ರಿ ಸರ್. ಹೆಚ್ಚು ಎಲ್ಲೂ ಪೋಲಾಗಲ್ಲ, ಎಲ್ಲಿ ಇದನ್ನ ಮಾಡಂಗಿಲ್ಲ, ವೇಸ್ಟೇಜ್ ಮಾಡಂಗಿಲ್ಲ ಸರ್. ಸರ್ಕಾರದಿಂದ ನೀವು ಯಾವ ರೀತಿಯ ಸಹಾಯ ತಗೊಂಡಿದ್ರಿ? ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ? ತೋಟಗಾರಿಕೆ ಇಲಾಖೆಯಿಂದ ನಮ್ಗೆ ಅವರು ಡ್ರಿಪ್ ಅನುಕೂಲ ಮಾಡಿಕೊಟ್ರೆ ಸರ್. ಅಲ್ಲಿಂದ ನೆರವೇಜಿನಾಗ ಎನರ್ಜಿ ಇದನ್ನ ಮಾಡಿಕೊಟ್ರೆ ಸರ್. ನರೇಗದಲ್ಲಿ? ಹೌದ್ರಿ ಸರ್. ನರೇಗದಲ್ಲಿ ಏನೇನು ಮಾಡಿಸ್ಕೊಂಡ್ರಿ? ನಾವು ಪಪ್ಪಾಯದು ಎನರ್ಜಿ ದುಡ್ಡು ಮಾಡಿಸ್ಕೊಂಡ್ರಿ ಸರ್. ಅದರಿಂದ ನಮ್ಗೆ ಅವರು ದಾರಿ ಹಿಂಗೆ ನಾವು ಹಿಂಗೆ ಮಾಡ್ಕೊಂತೀವಿ ಸರ್, ನಮ್ಗೆ ಹಿಂಗಂತ ಸಹಾಯಧನ ಇದು ಮಾಡಿ ಹಿಂಗೈತೆ ನೆರವೇಜಿನ ಮಾಡ್ಕೇರಿ ಅಂತ ಹೇಳಿದ್ರಿ ಸರ್. ಅವರೆಲ್ಲ ನಮ್ಗೆ ಅದು ಏನು ಬರ್ತಕ್ಕದ್ದು ನಮ್ಗೆ ಒಂದು ಎಕ್ಟ್ರ್ ಮಾಡಿ ಕೊಟ್ರಿ ಸರ್. ಅದಕ್ಕೆ ಒಂದು 1 ಲಕ್ಷ ರೂಪಾಯಿ ಇತ್ತು ಬಿಡ್ರಿ ಸರ್. ಅದಕ್ಕೆ ಒಂದು ನಮ್ಗೆ ಒಂದು 70-80 ಸಾವಿರ ರೂಪಾಯಿ ಅಂತ ನಮ್ಗೆ ಅದೇ ಅದರಲ್ಲಿಂದ ಬಂದತ್ರಿ ಸರ್. ಅದು ನಮ್ಗೆ ಅಗಿ ಖರ್ಚು ಆತ್ರಿ. ಹಂಗಿಂದ ನಮ್ಗೆಲ್ಲ ಒಂಚೂರು ಮತ್ತೆ ಮುಂದೆ ಬೆಳಿಗ್ಗೆ ಹಾಕಕ್ಕೆ ಅಳವರಾಗಿ ನಮ್ಗೆ ಅದರಲ್ಲಿಂದ ಒಳ್ಳೇದಾಕೆ. ಕೃಷಿ ಹೊಂಡ ಯಾವ ಸ್ಕೀಮಲ್ಲಿ ಮಾಡಿಸ್ಕೊಂಡ್ರೆ? ಅದನ್ನು ಮೊದಲು ಅವು ಜನನಾಯಿಲಿಂದ ನಮ್ದು ಈಗ ಒಂದು 15 ವರ್ಷದಿಂದಲ್ರಿ ಸರ್. ಅದ ಅದು ಒಂದು ಇಲಾಖೆಯಿಂದ ಜನನಾಯಿಲೆ ಇಲಾಖೆಯಿಂದ ಅವ್ರು ಫ್ರೀ ಅಷ್ಟ ಮಾಡೋದು. ಹ್ಞೂ ರೀ, ಅದು ಫ್ರೀ ಅಷ್ಟು ಮಾಡೋದ್ರಿ ಸರ್. ಅದಕ್ಕೆ ನಾವು ಒಂದು ಪ್ಲಾನ್ ಮಾಡಿ ಮತ್ತೆ ನೀರು ಇದಕ್ಕೆ ವೇಸ್ಟೇಜ್ ಮಾಡಬಾರ್ದಲ್ಲ ಅಂತಂದು ಅದಕ್ಕೆ ಒಂದು ಬೋರ್ಗಲ್ ನೀರು ಹೋಗಿ ಅದ್ರ ಕಡಿವ್ರಿ ಸರ್. ಒಂದು ಮೋಟರ್ ಹಚ್ಚಿ ಅದಕ್ಕೆಲ್ಲ ನಾವು ಇದನ್ನ ಬಳಕೆ ಮಾಡ್ಕೊಂಡ್ರಿ ಸರ್. ಮಾಡ್ಕೊಂಡಿದ್ದೀವಿ. ಹೌದ್ರಿ ಸರ್. ಸೊ ಈಗ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ದುಡ್ಡು ಬರ್ತದ ನಿಮ್ಗೆ? ಅದು ಅವ್ರಿ, ಪಾಣಿ ಇದ್ದವರಿಗೆ 2-2 ಸಾವಿರ ಹಿಂಗೆ 4-5 ಸಾವಿರ ಬರ್ತ್ರಿ ಸರ್. ನಿಮಗೂ ಬರ್ತದೆ? ಹೌದ್ರಿ ಸರ್. ನಿಮ್ಗೂ ಉಪಯೋಗ ಆಗಿದೆ? ಹ್ಞೂ ರೀ, ಆಗತ್ತೆ ಸರ್. ತೋಟಗಾರಿಕೆ ಬೆಳೆಯ ಲಾಭನೇ ಸಾಕಷ್ಟಿದೆ. ಅಲ್ರಿ ಸರ್, ಮತ್ತೆ ಅದು ನೋಡ್ರಿ, ಅದಕ್ಕೆ ಕೃಷಿ ಮಾಡಂದ್ರೆ ಮತ್ತೆ ಅವರು ಇದರಿಂದ ನಮ್ಗೆ ಒಳ್ಳೆ ಕೇಂದ್ರ ಸರ್ಕಾರ ಪ್ರೋತ್ಸಾಹನೂ ತಗೊಂಡಿದ್ರಿ? ಹೌದ್ರಿ ಸರ್. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಗ್ರಾಮ ಪಂಚಾಯತಿಯ ನರೇಗಾ ಯೋಜನೆ, ಒಟ್ಟಾರೆಯಾಗಿ ನಿಮಗೆ ಸರ್ಕಾರದ ವಿವಿಧ ಇಲಾಖೆಗಳ ಧನ ಸಹಾಯ ನೆರವುಗಳು ಎಲ್ಲ ತಗೊಂಡು. ಈಗ ಕೊನೆಯದಾಗಿ ಹೇಳಿ, ಇತ್ತೀಚಿನ ಯುವಕರಿಗೆ ಕೃಷಿಯಲ್ಲಿ ಜೀವನ ಕಟ್ಕೊಳ್ಳಕ್ಕೆ ಸಾಧ್ಯನಾ? ಅವ್ರು ಏನು ಮಾಡಿದರೆ ಒಳ್ಳೇದು ಅಂತೀರ? ನೋಡ್ರಿ ಸರ, ಈಗ ಅವ್ರದ್ದು ಒಂದು 5 ಎಕರೆ ಜಮೀನು ಇತ್ತಂದ್ರಿ ಸರ, ಅದ್ರಾಗ 1 ಎಕರೆ ತರಕಾರಿ ಮಾಡ್ಬೋದ್ರಿ, 1-2 ಎಕರೆ ಪಪ್ಪಾಯಿ ಮಾಡ್ಬೋದು, ಅಲ್ಲಿಂದ 1-2 ಎಕರೆ ಬಾಳೆ ಮಾಡ್ಬೋದು. ಇದರಿಂದ ಅವ್ರು ಹೋದ್ರೆ ಒಂಚೂರು ನೆರವೇಜಿನಾಗ ಗೌರ್ಮೆಂಟ್ ಇಲಾಖೆಯಿಂದ ಒಂಚೂರು ಸಹಾಯಧನ ಸಿಗುತ್ತೆ, ಅವ್ರಿಗೆ ಒಂಚೂರು ಖರ್ಚು ಕಮ್ಮಿ ಆಗುತ್ತೆ ಸರ್, ಸ್ವಂತ ಬಂಡವಾಳ ಹಾಕೋದು. ಹಂಗಾದ್ರೆ ಅವರು ರೈತ ಬೆಳೆಯಕ್ಕೆ ಸಾಧ್ಯ ಆಗಲ್ಲ ಸರ್. ಹೌದ್ರಿ ಸರ್. ನಿಮ್ಮ ಊರು ಹುಣಸೆ ಹಾಳು? ಹೌದ್ರಿ ಸರ್. ಹುಣಸೆ ಹಾಳು ಅಂದ್ರೆ ಏನು, ಹುಣಸೆ ಮರಗಳು ಜಾಸ್ತಿ ಇದಾವ? ಅವಾಗ ಏನೋ ಹುಣಸೆ ಮರಗಳು ಹಿಂದಕ್ಕೆ ಇದ್ದು ಅಂತ್ರಿ ಸರ್, ಅದಕ್ಕೆ ಅದು ಹುಣಸೆ ಹಾಳು ಅಂತ ಒಂದು ಊರಾಗೈತೆ ನೋಡ್ರಿ ಸರ್. ಹೌದ್ರಿ ಸರ್. ಈಗಿಲ್ಲ, ಈಗಿಲ್ಲ ಅಲ್ರಿ, ಈಗ ಅದಾವ್ರಿ, ಆದ್ರ ಅವಾಗ ಹಿಂದಕ್ಕಿನ ಕಾಲದಲ್ಲಿ ಇದ್ದು ಅಂತ್ರಿ ಅದು. ಅಜ್ಜ ಮುತ್ತೇನಾರ ಕಾಲಕ್ಕೆ ಅದು ಹುಣಸಿ ಗಿಡ ಇತ್ತಂತ್ರಿ, ಅಲ್ಲಿಗೆ ಬಂದಾಗ ಒಂದು ಊರು ಮಡ್ಕೊಂಡು ಹುಣಸೆ ಹಾಳು ಅಂತ ಮಾಡ್ಯಾರ ನೋಡ್ರಿ ಸರ್. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ಇದ್ದೀರಿ? ನಾವು ನೋಡ್ರಿ ಸರ, ನಮ್ಮ ಅಪ್ಪರು ರುದ್ರಪ್ಪ ಅವರು ಉಚ್ಚನವರು ಸರ, ಅವ್ರ ಹೊಟ್ಟೆಲೆ ನಾವು 5 ಮಂದಿ ಗಂಡು ಮಕ್ಕಳು, 3 ಹೆಣ್ಮಕ್ಳು ಸರ. ಹ್ಞೂ, ಎಲ್ಲರೂ ಒಟ್ಟಿಗೆ ಇದ್ದೀರಾ? ಹ್ಞೂ ರೀ, ಎಲ್ಲ ಫ್ಯಾಮಿಲಿನ ಕೂಡೈತ್ರಿ. 3 ಹೆಣ್ಮಕ್ಳು ರೀ, ಅವ್ರ ಹೆಣ್ಮಕ್ಳು ಮಾಡಿಕೊಟ್ಟಾರ ಸರ್. ಮದುವೆ ಮಾಡಿಕೊಟ್ಟು? ಹೌದು ರೀ ಸರ್, ನಾವು 5 ಮಂದಿ ಗಂಡು ಮಕ್ಕಳು ಸರ್. ಗಂಡು ಮಕ್ಕಳು ಎಲ್ಲರೂ ಒಟ್ಟಿಗೆ ಕೂಡಿದ್ರಿ? ಹಾಂ, ಕೂಡಿದ್ರಿ. ದೊಡ್ಡ ಕುಟುಂಬ ನಿಮಗೆ? ಹ್ಞೂ ರೀ, ದೊಡ್ಡ ಕುಟುಂಬ ರೀ. ಅಂದ್ರೆ ನಾವು 3 ಒಕ್ಕಲ್ತನ ಮಾಡ್ತಾವಲ್ಲ ಸರ್, 2 ನೌಕರಿ, ಅವ್ರು ಕುಟುಂಬ ಕಟ್ಟಿಗೆಂದು, ಅವ್ರು 2 ಮಕ್ಕಳು ಕಟ್ಟಿಗೆಂದು ಅವ್ರು ಸೀಟ್ ಹಾಕಿದಾರೆ ಸರ್, ನೌಕರಿ ಮಾಡ್ತಾರೆ. ಹೌದು ರೀ. ಏನು ಕೆಲಸ ಮಾಡ್ತಾರೆ? ಅವ್ರು ಒಬ್ಬರು ಪೊಲೀಸ್ ಇಲಾಖೆ DR ಪೊಲೀಸ್ ಅದಾರೆ ಸರ್, ಒಬ್ಬರು ಜಿಲ್ಲಾ ಆಸ್ಪತ್ರೆ ಗೌರ್ಮೆಂಟ್ ಡಾಕ್ಟರ್ ಆಗಿದ್ದಾರೆ. ಡಾಕ್ಟರ್? ಹೌದ್ರಿ ಸರ್. ಅವ್ರು ಅಲ್ಲಿ ಶಿವಮೊಗ್ಗದ ತಾಕ ಸೊರಬ ಅಂತ ಐತೆ, ಸೊರಬದಲ್ಲಿ, ಸೊರಬದಲ್ಲಿ ಅವರು ಜಾಯ್ನ್ ಆಗ್ಯಾರ ಸರ್. ಒಬ್ಬರು ಇಲ್ಲೇ ಕೊಪ್ಪಳದಲ್ಲಿ. ನಿಮಗೆ ಎಷ್ಟು ಮಕ್ಕಳು? ನಮಗ 2 ಹೆಣ್ಮಕ್ಳು ಸರ, 2 ಗಂಡ್ಮಕ್ಳು ಸರ್. ಮಕ್ಕಳು ಏನೇನು ಓದಿಸ್ತಾರೆ? ಹಾಂ, ಓದಿಸ್ತೀರಿ ಸರ್. ಒಬ್ಬರು ಹಿರಿಯ ಹುಡುಗ ಗಂಡ್ಮಗ್ರಿ ಸರ್, 8ನೇ ಕ್ಲಾಸ್ ಓದ್ತಾನ್ರಿ. 2ನೇ ಹುಡುಗಿ ಹೆಣ್ಮಗ್ರಿ ಸರ್, 7ನೇ ಕ್ಲಾಸ್ ಓದ್ತದ್ರಿ. ಚಿಕ್ಕ ಮಕ್ಳು ಇದ್ದಾರೆ? ಹ್ಞೂ ರೀ. ಇನ್ನೊಂದು ಹೆಣ್ಮಗ್ಳು ರೀ ಕೋಚಿಂಗಿಗೆ ಬಿಟ್ಟಿನ್ರಿ ಸರ್. ಎಲ್ಲಿ? ಅಲ್ಲೇ ನಮ್ಮ ತಮ್ಮವ್ರು ಕರ್ಕೊಂಡೋಗ್ಯಾರ ಸರ್, ಸೊರಬದಾಗ. ಎಷ್ಟನೇ ವಯಸ್ಸು? 5ನೇ ಕ್ಲಾಸ್ ರೀ. ಹ್ಞೂ ಸರ್. ಈ ಹಾಸ್ಟೆಲ್ ಶಿಕ್ಷಣ ಕೋಚಿಂಗ್ ಈಗ ಹಚ್ಚಿರು ಸರ್. ಈ ಸಲ ಮತ್ತೆ ಎಕ್ಸಾಮ್ ಬರೆಸಿ ಯಾವಾದ್ರು ಒಂದು 3 ಅರ್ಜಿ ಏನಾರ ಒಂದು ಮಾಡಿಸ್ಬೇಕ್ರಿ ಸರ್. ಒಂದು ಸಣ್ಣದ ಹುಡುಗ ಒಂದು 6 ವರ್ಷದ ಐತೆ ಸರ್. ಅಲ್ಲೇ ನಾವು ಕಳ್ಸಕತ್ತಿ, ಕಾರ್ಮೋಡ್ ಶಾಲಿ ಕಳ್ಸಕತ್ತಿ. 1ನೇ ಕ್ಲಾಸ್. ಒಟ್ಟಾರೆಯಾಗಿ ನಿಮ್ಮ ತೋಟಗಾರಿಕೆ ಕೃಷಿಯಿಂದ ನಿಮ್ಮ ಕುಟುಂಬ ಆರ್ಥಿಕವಾಗಿ ಸದೃಢವಾಗಿದೆ? ಹೌದ್ರಿ. ಯಾವುದೇ ಸಮಸ್ಯೆಗಳಿಲ್ಲದೆ ಸೂತ್ರವಾಗಿರ್ತಕ್ಕಂತ ಜೀವನ ನಡೆಸಬಹುದು. ಹ್ಞೂ ಸರ್. ಎಲ್ಲ ನಾವು ಮತ್ತೆ ಆರ್ಗ್ಯಾನಿಕದಿಂದ ನಾವು ಭತ್ತ ಬೆಳಿತೀವಿ ಸರ್, ಜೋಳ ಬೆಳಿತೀವಿ. ಅಲ್ಲಿಂದ ನಾವು ಹೊರಗೆ ಗೊತ್ತಾಗಲಾರ್ದಂತ ಎಲ್ಲ ಸಾಧನೆ ನಾವು ಮಾಡಿವ್ರಿ ಸರ್. ಅಲ್ಲಿಂದ ಮತ್ತೆ ಒಂದು ಇಟ್ಟೆ ಹೊರಗೆ ಹೋಗ್ಲಾರ್ದಂಗೆ ಒಂದು ಇಟ್ಟಿ ಗಿರಣಿ ನಮ್ಮ ಮನೆಗೆ ನಮ್ಮ ಕುಟುಂಬ ವಜೆ ಐತೆ ಅನ್ನಕ ಒಂದು ಇಟ್ಟಿ ಗಿರಣಿ ನಾವ ಮಾಡ್ಕೊಂಡ್ರಿ ಸರ್. ಹಿಂಗಾಗಿ ನಾವೆಲ್ಲದೂ ನಾವ ಇಲ್ಲೇ ಮಾಡ್ಕೊಂಡ್ ಭತ್ತ ಎಲ್ಲ ಆರ್ಗ್ಯಾನಿಕ್ ಬೆಳಿತೀವಿ. ಹೌದ್ರಿ ಸರ್. ನಾವು ಸರ್ಕಾರಿ ಗೊಬ್ಬರ ಹಾಕಂಗಿಲ್ಲ ಸರ್. ಈಗೆಲ್ಲ ನಾನಾ ತರ ರೋಗಗಳು ಜಾಸ್ತಿ ಕಾಣಕತ್ತವ್ರಿ ಸರ್. ನಮ್ಗಿಂತ ಇಲ್ಲ ಸರ್, ಎಲ್ಲಾರ ನಮ್ಮನ್ನ ಕರೆಸಿ ಹಿಂಗೆಲ್ಲ ನಮ್ಗೆ ಮಾಹಿತಿ ಕೊಡ್ತಾರಲ್ಲ ಸರ್. ಅದ್ರಲಿಂದ ನಾವು ತಿಳ್ಕೊಂಡು ನಾವು ಆರ್ಗ್ಯಾನಿಕ್ದಾಗ ನಮ್ಗೆ ಎಷ್ಟು ಬಳಕೆ ಆಗುತ್ತೆ, ನಮ್ಮ ದೊಡ್ಡ ಕುಟುಂಬ ಮನೆತನಂತಂದು 1 ಎಕರೆ ಭತ್ತ ಬೆಳಿತೀವಿ ಸರ್, 1 ಎಕರೆ ಜೋಳ ಹಾಕ್ತೀವ್ರಿ ಸರ್. ಅಲ್ಲಿಂದ ನಾವು ಅದನ್ನ ನಮ್ಮ ಮನೆಗೆ ಉಪಯೋಗ ಮಾಡ್ಕೊಂತ ಹೊಂಟಿವ್ರಿ ಸರ್. ಹೊರಗಡೆ ಏನು ಆಹಾರ ಧಾನ್ಯಗಳು ಹೊರಗಡೆ ಏನು ತಗೊಂಡಿಲ್ಲ ಸರ್. ಏನು ತಗೊಂಡಿಲ್ಲ ಸರ್. ಕಾಳುಗಳು ಏನು ಅದಾವಲ್ರಿ ನಮ್ಮ ಗಟ್ಟಿ ಪದಾರ್ಥ, ಅವು ಎಲ್ಲ ನಾವು ಹೊಲದಲ್ಲಿ ಬೆಳ್ಕೊಂತೀವಿ ಸರ್. ತರಕಾರಿ ಗಿರ್ಕಾರಿ? ತರಕಾರಿ ಎಲ್ಲ ಇಲ್ಲೇ ನಾವು ಬೆಳ್ಕೊಂತೀವಿ. ಮಾಡ್ಕೊಳ್ತೀರಿ? ಹೌದ್ರಿ ಸರ್. ಒಟ್ಟಾರೆಯಾಗಿ ಹೊರಗಡೆ ವೆಚ್ಚ ಮಾಡಿ ತರುವಂತ ಏನ್ರೀ, ಒಂದು ಒಳ್ಳೆಣ್ಣೆ ಅಷ್ಟೇ ಒಂಚೂರು ಇಂಥವು ಅಷ್ಟೇ. ಇತ್ತೀಚೆಗೆ ರೈತರು ಅದನ್ನು ಶುರು ಮಾಡ್ಕೊಂಡಿದಾರಲ್ಲ, ಈಗ ಎಣ್ಣೆ ಮನೇಲಿ ಗಾಣ. ಹೌದ್ರಿ. ಅದ್ರಿ ಸರ್. ಅದು ಮತ್ತೆ ನಮ್ಗೆ ನಮ್ಮ ಮುಂದಾಗ ಅದು ಎಲ್ಲ ನಮ್ಗ ಈ ಒಂದು ನುಡಿಕೊಂಡ ಅನುಭವ ಆದ್ರೆ ನಾವು ಅದನ್ನ ಖಂಡಿತ ಮಾಡ್ತಾರ. ಅದೆಲ್ಲ ತಿಳ್ಕೊಂತಂದ್ರೆ ಹಿಂಗ ನಮ್ಗೂ ಮತ್ತೆ ಮೊದಲು ಇಟ್ಟಿನ ಗಿರಣಿ ಸಣ್ಣ ಹೇಳಿದ್ರು ಮನೆತನ ಬಿಸವ, ಆಗ ದೊಡ್ಡ ಗಿರಣಿ ಇದ್ವು. ಹಿಂಗ ಇಂಥವು ಹಿಂಗೆ ಬಂದವಂತ ನಾವು ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಕೇಳ್ಕೊಂಡು ಮತ್ತೆ ತಗೊಂಡ್ ನಾವು ಅಂತವ್ ಗಿರಣಿ ತಗೊಂಬಂದ್ರಿ ಸರ್. ಅದನ್ನ ನಾವು ಮನೆಗೆ ಉಪಯೋಗ ಮಡ್ಕೊಂಡಾಕತ್ತೀರಿ ಸರ್. ಒಳ್ಳೆಯದು ಹನುಮಂತಪ್ಪರೆ. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ತಮ್ಮ ತೋಟಗಾರಿಕೆಯ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ತಾವು ಕೇಳಿದಿರಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಹುಣಸಿಹಾಳ ಗ್ರಾಮದ ಹನುಮಂತಪ್ಪ ಅವರೊಂದಿಗಿನ ಕೃಷಿ ಅನುಭವವನ್ನು. ಇವರೊಂದಿಗೆ ಇದ್ದವರು ಸೋಮೇಶ್ ಉಪ್ಪಾರ್ ಅವರು. ಈಗ ಕೇಳೋಣ ರೈತರೇ ತಮಗಾಗಿ ಉಪಯುಕ್ತ ಸಲಹೆಗಳನ್ನು. ಹೈನುಗಾರಿಕೆಗೆ ಮೇವಿನ ಕೊರತೆ ಇದ್ದಲ್ಲಿ ಆಡು ಸಾಕಾಣಿಕೆಯನ್ನು ಕೈಗೊಳ್ಳಬಹುದು. 1 ಆಕಳಿಗೆ ಬೇಕಾಗುವ ಮೇವಿನಲ್ಲಿ 4-5 ಆಡು ಅಥವಾ ಕುರಿಗಳನ್ನು ಸಾಕಬಹುದು. ಆಡುಗಳನ್ನು